ಸಾರ್ವತ್ರಿಕ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 6:50:16. ನಮ್ಮ ಮುಂದಿನ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿಯಲ್ಲಿ ಆಲಿಸಿ ಹಾಸನ ಜಿಲ್ಲೆಗೆ ಸೂಕ್ತವಾದ ಬೆಳೆ ಪದ್ದತಿಗಳು ಮತ್ತು ತಂತ್ರಜ್ಞಾನಗಳು. ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ನಾವೆಲ್ಲರೂ ಕೂಡ ಈಗ ಮುಂಗಾರು ಹಂಗಾಮಿನ ಹೊಸ್ತಿಲಿನಲ್ಲಿ ಇದ್ದೇವೆ. ಈಗಾಗಲೇ ಪೂರ್ವ ಮುಂಗಾರು ಬಿದ್ದ ಕಾರಣದಿಂದಾಗಿ ಅನೇಕ ಕಡೆ ಅನೇಕ ಬೆಳೆಗಳ ಬಿತ್ತನೆ ಆಗಿದೆ. ಇನ್ನೂ ಕೆಲವು ಬೆಳೆಗಳನ್ನ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದಂತಹ ಕಾಲಕ್ಕೆ ನಾವು ಕಾಯ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಸೂಕ್ತವಾದಂತಹ ಬೆಳೆ ಪದ್ಧತಿಗಳು ಯಾವ್ಯಾವು, ಯಾವ ತಂತ್ರಜ್ಞಾನವನ್ನ ಬಳಕೆಯನ್ನ ಮಾಡಿಕೊಂಡು ಬೆಳೆ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡಿಕೊಂಡ್ರೆ ನಾವು ಆ ಬೆಳೆಯನ್ನ ಬಹಳ ಯಶಸ್ವಿಯುತವಾಗಿ ಪಡೆಯಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಬಹಳ ಆಸಕ್ತಿಯಿಂದ ತಾವೆಲ್ಲರೂ ಕೂಡ ಕಿವಿಗೊಟ್ಟು ಕೇಳಬೇಕು. ನಮ್ಮ ಜಿಲ್ಲೆಗೆ ಸೂಕ್ತವಾದಂತಹ ಬೆಳೆ ಪದ್ಧತಿ ಯಾವುದು, ಅದನ್ನ ಹೇಗೆ ಅಳವಡಿಕೆಯನ್ನ ಮಾಡಿಕೊಳ್ಬೇಕು, ಯಾವೆಲ್ಲ ಬೇಸಾಯ ಕ್ರಮಗಳನ್ನ ಅನುಸರಿಸಿಕೊಂಡು ನಾವು ಒಳ್ಳೆ ಬೆಳೆಯನ್ನ ಹಾಗೂ ಒಳ್ಳೆಯ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ವಿಚಾರಗಳನ್ನ ನಾವೀಗ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ನಮಸ್ಕಾರ, ಹಾಗೂ ಈ ಆಕಾಶವಾಣಿ ಮೂಲಕ ಕೇಳ್ತಾ ಇರುವಂತಹ ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಪ್ರಮುಖವಾದಂತಹ ಬೆಳೆಗಳು ಯಾವ್ಯಾವುದು? ತಾವೊಬ್ಬರು ಕೃಷಿ ವಿಜ್ಞಾನಿಯಾಗಿ ಅದನ್ನ ಗುರುತು ಮಾಡಿರ್ತೀರಿ, ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳು ಯಾವ್ಯಾವುದು, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಹಾಸನ ಜಿಲ್ಲೆ ಒಂದು ವಿಶೇಷವಾದಂತಹ ಹವಾಗುಣ ಹೊಂದಿರುವಂತಹ ಒಂದು ಜಿಲ್ಲೆ ಅಂತ ಹೇಳ್ಬಹುದು. ಇಲ್ಲಿ 8 ತಾಲೂಕುಗಳನ್ನ ಹೊಂದಿ ಈ ಒಂದು 8 ತಾಲೂಕುಗಳಲ್ಲಿ ಒಟ್ಟು ಕ್ಷೇತ್ರವನ್ನು ನಾವು ನೋಡಿದಾಗ 4.21 ಲಕ್ಷ ಹೆಕ್ಟರ್ ಪ್ರದೇಶ ಸಾಗುವಳಿ ಕ್ಷೇತ್ರ ಇದೆ. ಇದರಲ್ಲಿ ನಾವು ಬಿತ್ತನೆ ಮಾಡುವಂತಹ ಕ್ಷೇತ್ರವನ್ನು ತೆಗೆದುಕೊಂಡ್ರೆ 3.46 ಲಕ್ಷ ಹೆಕ್ಟರ್ ಅಂತೇಳಿ ಹೇಳ್ಬಹುದು. ಈ ಇನ್ನೂ ಒಂದು ಮುಖ್ಯವಾದಂತಹ ಈ ವಿಚಾರ ಏನು ಅಂತಂದ್ರೆ, ಹವಾಗುಣವನ್ನು ನಾವು ಹಾಸನ ಜಿಲ್ಲೆಯಲ್ಲಿ ನೋಡಿದಾಗ ಇಲ್ಲಿ 4 ವಿಧವಾದ ಕೃಷಿ ಹವಾಗುಣದ ವಲಯಗಳನ್ನು ಹೊಂದಿರುವುದು ವಿಶೇಷ. ನಮ್ಮ ರಾಜ್ಯವನ್ನ ನಾವು 10 ವಲಯಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ 4 ವಲಯಗಳು ಈ ಒಂದು ಜಿಲ್ಲೆಯನ್ನ ಪ್ರತಿನಿಧಿಸುವಂತದ್ದು ಬಹಳ ವಿಶೇಷತೆ. ವಿಶೇಷ ಹೌದು. ಒಂದು ಅಂತಂದ್ರೆ ನಾವು ದಕ್ಷಿಣ ವನ ವಲಯ ಅಂತ ಹೇಳ್ತೇವೆ, ಅದರಲ್ಲಿ ನಮ್ಮ ಚೆನ್ನಾಯಿಪಟ್ಟಣ ಹೇಳ್ಬಹುದು. ಆಮೇಲೆ ಉತ್ತರ ವನ ವಲಯ ಅಂತ ಹೇಳ್ತೇವೆ, ಆಮೇಲೆ ಸದರ್ನ್ ಟ್ರಾನ್ಸಿಷನಲ್ ಜೋನ್, ಮಧ್ಯದ ಒಂದು ಅರೆ ಮಲೆನಾಡು ಪ್ರದೇಶ ಮತ್ತು ಮಲೆನಾಡು ಪ್ರದೇಶ. ಈ ತರ ಒಂದು 4 ವಿಶೇಷವಾದಂತ ಒಂದು ವಲಯಗಳನ್ನು ಹೊಂದಿರುವಂತ ಒಂದು ಈ ಜಿಲ್ಲೆ ಅಂತೇಳಿ ಹೇಳ್ಬಹುದು. ಈಗಾಗಲೇ ನಾನು ಹೇಳಿದೆ, ಈ ಒಂದು ಜಿಲ್ಲೆಯಲ್ಲಿ 4.21 ಲಕ್ಷ ಹೆಕ್ಟರ್ದಷ್ಟು ಸಾಗುವಳಿ ಕ್ಷೇತ್ರ ಇದೆ. ಇದರಲ್ಲಿ ಮಧ್ಯದ ವನವಲಯ, ದಕ್ಷಿಣ ವನವಲಯ, ದಕ್ಷಿಣ ಅರೆಮಲೆನಾಡು ವಲಯ ಮತ್ತು ಮಲೆನಾಡು ವಲಯ, ಈ ನಾಲ್ಕು ವಲಯಗಳಲ್ಲಿ ಬೆಳೆಯುವಂತಹ ಕ್ಷೇತ್ರವಾರು ನಾನು ಬೆಳೆಯನ್ನು ವಿಶ್ಲೇಷಣೆ ಮಾಡಿದಾಗ ಜಂಟಿ ಕೃಷಿ ಇಲಾಖೆ, ಏನು ನಮ್ಮ ಕೃಷಿ ಇಲಾಖೆ ಇದೆ ಅಲ್ಲ, ಅವರ ಮೂಲಕ ನಾನು ಒಂದು ಅಂಕಿಅಂಶಗಳನ್ನು ತೆಗೆದುಕೊಂಡಾಗ ಅತಿ ಹೆಚ್ಚು ಬೆಳೆಯುವಂತಹ ಬೆಳೆ ಅಂತಂದ್ರೆ ಇವತ್ತಿನ ದಿವಸ ಮುಸುಕಿನ ಜೋಳ. ಎಷ್ಟಿದೆ ಅಂತಂದ್ರೆ 111,055 ಹೆಕ್ಟರ್ದಷ್ಟು ಮುಸುಕಿನ ಜೋಳ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಣ್ತಾ ಇದೆ. ಇದು 4-5 ವರ್ಷ ಅಥವಾ 8-10 ವರ್ಷದ ಹಿಂದೆ ನೋಡಿದಾಗ ರಾಗಿ ಬೆಳೆ ವಿಶೇಷವಾಗಿ ನಾವು ನೋಡ್ತಾ ಇದ್ವಿ, ಆದ್ರೆ ಇವತ್ತಿನ ದಿವಸ ಅತಿ ಹೆಚ್ಚು ಪ್ರದೇಶವನ್ನ ಪ್ರಥಮ ಸ್ಥಾನದಲ್ಲಿರುವಂತ ಒಂದು ಆಹಾರ ಬೆಳೆ ಅಂತಂದ್ರೆ ಮುಸುಕಿನ ಜೋಳ. ಎರಡನೇ ಬೆಳೆ ಅಂತಂದ್ರೆ ಒಂದು ತೋಟಗಾರಿಕೆ ಅಥವಾ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ಹೇಳ್ತೇವಲ್ಲ, ತೆಂಗು ಕೂಡ ಒಂದು ಎರಡನೇ ಪ್ರಮುಖವಾದಂತ ಬೆಳೆ ಅಂತ ಹೇಳ್ಬಹುದು. 118,792 ಹೆಕ್ಟರ್ದಷ್ಟು ಈ ತೆಂಗು ಬೆಳೆಯನ್ನ ಈ 8 ತಾಲೂಕುಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ 3ನೇ ಸ್ಥಾನದಲ್ಲಿ ಇವತ್ತಿನ ದಿವಸ ರಾಗಿ ಇದೆ. ರಾಗಿ ಎಷ್ಟಿದೆಯಪ್ಪ ಅಂತಂದ್ರೆ 81,440 ಹೆಕ್ಟರ್ ಪ್ರದೇಶದಲ್ಲಿ ಇದೆ. ಇದರ ಜೊತೆಗೆ ಭತ್ತ, ಈಗಾಗಲೇ ನಿಮ್ಗೆ ಗೊತ್ತಿದೆ, ಗೊರೂರು ಡ್ಯಾಮ್ ನಿಂದ, ಹೇಮಾವತಿ ಡ್ಯಾಮ್ ನಿಂದ ನೀರನ್ನು ಬಳಸಿಕೊಂಡು ಕೆಲವೊಂದು ರೈತರು, ಆಮೇಲೆ ಮಳೆ ಆಶ್ರಿತದಲ್ಲೂ ಕೆಲವೊಂದು ರೈತರು ಭತ್ತವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 32,000 ಹೆಕ್ಟರ್ದಷ್ಟು ಭತ್ತ ಇರುವಂತಹದ್ದು ನಾವು ಅಂಕಿಅಂಶಗಳಿಂದ ಗೊತ್ತಾಗಿದೆ. ಆಲೂಗಡ್ಡೆಯನ್ನು ತೆಗೆದುಕೊಂಡ್ರೆ 6,929 ಹೆಕ್ಟರ್ ಪ್ರದೇಶ 24-25 ಅಂಕಿಅಂಶ ಹೇಳ್ತಾ ಇದೆ. ಇನ್ನು ತಂಬಾಕು ಬೆಳೆ ರಾಮನಾಥ್ಪುರ ಮತ್ತು ಅರ್ಕಲ್ಗೂಡು ಈ ಕಡೆ ಹೋದ್ರೆ ಇಲ್ಲೇ 9,635 ಹೆಕ್ಟರ್ದಷ್ಟು ತಂಬಾಕು ಬೆಳೆ ಇದೆ. ಅಲಸಂದೆ ಬೆಳೆ ಅಂತ ತೆಗೆದುಕೊಂಡ್ರೆ 9,685 ಹೆಕ್ಟರ್ದಷ್ಟು ಪ್ರದೇಶ ಇದೆ. ಇದರ ಜೊತೆಗೆ ಹೆಸರುಕಾಳು ವಿಶೇಷವಾಗಿ ಕಡಿಮೆ ಅವಧಿಯಲ್ಲಿ ಬೆಳೆಯುವಂತ ಒಂದು ಬೆಳೆ, 5,045 ಹೆಕ್ಟರ್ ಪ್ರದೇಶ ಈ ಒಂದು ಇದೆ. ಇದರ ಜೊತೆಗೆ ಬಾಳೆ ಅದು ಕೂಡ ಇದೆ, ಒಂದು 2,200 ಹೆಕ್ಟರ್ದಲ್ಲಿದೆ. ಶುಂಠಿ ಕೂಡ ಒಂದು 12,000 ಹೆಕ್ಟರ್ದಲ್ಲಿ ಬರ್ತಾ ಇದೆ. ಹಿಪ್ಪು ನೇರಳೆ ಕೂಡ 1,000 ಹೆಕ್ಟರ್ದಲ್ಲಿ ಬೆಳೀತಾ ಇದಾರೆ. ಇದರ ಜೊತೆಗೆ ತೋಟಪಟ್ಟಿ ಬೆಳೆಗಳು ಸಾಕಷ್ಟಿದೆ, ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅವನ್ನು ಪಟ್ಟಿ ಮಾಡಿಲ್ಲ ಅಂತೇಳಿ ಇದು ಅಲ್ಲ. ಇಲ್ಲಿ ನಮ್ಮ ಒಟ್ಟಾರು ಕ್ಷೇತ್ರವನ್ನ ವಿಶೇಷವಾಗಿ ನಾವು ತೆಗೆದುಕೊಂಡಾಗ ಈ ಒಂದು ಬೆಳೆಗಳು ಏನಂತಂದ್ರೆ ಹೆಚ್ಚು ಪ್ರದೇಶವನ್ನು ಆವೃತ ಮಾಡಿಕೊಂಡು ಒಂದು ಬೆಳೆ ಪದ್ಧತಿಯಲ್ಲಿ ನಾವು ಕಾಣ್ತಾ ಇರೋದು ತುಂಬಾ ವಿಶೇಷತೆ. ಈ ಬೆಳೆ ಪದ್ಧತಿ ಅಂತ ಅಂದ್ರೇನು ಮತ್ತೆ ಅವುಗಳನ್ನ ಹೇಗೆ ವರ್ಗೀಕರಣವನ್ನು ಮಾಡಲಾಗಿದೆ? ಬೆಳೆ ಪದ್ಧತಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಜಮೀನನ್ನ ರೆಡಿ ಮಾಡಿದ್ಮೇಲೆ ಅಥವಾ ತಯಾರಿ ಮಾಡಿದ್ಮೇಲೆ ಬೆಳೆ ಇಡುವಂತ ಒಂದು ಯೋಜನೆ ಅಥವಾ ಒಂದು ಪದ್ಧತಿಯನ್ನು ನಾವು ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಇದನ್ನ ಪ್ರಮುಖವಾಗಿ ನಾವು ಹೇಗೆ ವರ್ಗೀಕರಣ ಮಾಡ್ತೀವಿ ಅಂತಂದ್ರೆ ಒಂದು ಬೆಳೆ ಇರುವಂತಹ ಪ್ರದೇಶಗಳು ಅಂತ ಹೇಳ್ತೇವೆ, ಏಕ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಅದು ತನ್ನದೇ ಆದಂತಹ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ಹೊಂದಿರುವಂತಹ ಒಂದು ಬೆಳೆ ಪದ್ಧತಿ. ಒಂದೇ ಕ್ಷೇತ್ರದಲ್ಲಿ 1 ವರ್ಷದಲ್ಲಿ ಒಂದು ಬೆಳೆಯನ್ನ ಮಾಡುವಂತಹದ್ದನ್ನ ಏಕ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಕೆಲವೊಂದು ಪ್ರದೇಶದಲ್ಲಿ ನಾವೇನ್ ಮಾಡ್ತೇವೆ, ಭತ್ತ ಆದ್ಮೇಲೆ ಭತ್ತ, ರಾಗಿ ಆದ್ಮೇಲೆ ರಾಗಿ ಬೆಳೆದನ್ನು ಕೂಡ ನೋಡ್ತೇವೆ. ಅದು ಕೂಡ ನಾವು ಏಕ ಬೆಳೆ ಪದ್ಧತಿ, ಅದು ಸರಣಿ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಸರಣಿ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಅಂದ್ರೆ ಒಂದೇ ಕ್ಷೇತ್ರದಲ್ಲಿ ಒಂದೇ ತರದ ಬೆಳೆಯನ್ನ 2 ಅಥವಾ 2ಕ್ಕಿಂತ ಹೆಚ್ಚಲು ಮಾಡುವಂತ ಪದ್ಧತಿನೂ ಇದೆ. ಇದು ಒಂದು. ಎರಡನೇದೇನು ಅಂತಂದ್ರೆ ಬಹುಬೆಳೆ ಪದ್ಧತಿಗಳು ಅಂತ ಹೇಳ್ತೇವೆ. ಅದರಲ್ಲಿ ಏನಂತಂದ್ರೆ ಮಿಶ್ರ ಬೆಳೆ ಪದ್ಧತಿ, ಅಂತರ್ ಬೆಳೆ ಪದ್ಧತಿ ಮತ್ತು ಬಹುಮಹಡಿ ಬೆಳೆ ಪದ್ಧತಿಗಳು ಅಂತೇಳಿ ವರ್ಗೀಕರಣ ಮಾಡ್ತೇವೆ ನಾವು. ಇಲ್ಲಿ ನಾವು ಏನು ಅಂತಂದ್ರೆ ಮಿಶ್ರ ಬೆಳೆ ಪದ್ಧತಿಯನ್ನು ತೆಗೆದುಕೊಂಡ್ರೆ ಒಂದೇ ಸಾಲಿನಲ್ಲಿ 2 ಅಥವಾ 3 ಬೆಳೆಗಳನ್ನ ಬೀಜಗಳನ್ನ ಮಿಶ್ರಣ ಮಾಡಿ ನಾವು ಬಿತ್ತನೆ ಮಾಡುವಂತ ಕ್ರಮಕ್ಕೆ ನಾವು ಮಿಶ್ರ ಬೆಳೆ ಅಂತೇಳಿ ಹೇಳ್ತೇವೆ. ಇಲ್ಲಿ ಸಾಲುಗಳ ಹೊಂದಾಣಿಕೆ ಇರುವುದಿಲ್ಲ, ಒಂದೇ ಸಾಲಿನಲ್ಲಿ ನಾವು 2-3 ಬೆಳೆಗಳನ್ನು ನೋಡುವಂತ. ಉದಾಹರಣೆಗೆ ನಾವು ಆಲೂಗಡ್ಡೆಯನ್ನ ಬಿತ್ತಿದಾಗ ಅದರಲ್ಲಿ ಮೂಲಂಗಿ ಹಾಕ್ತೀವಿ ಮತ್ತೆ ಈ ತೆಂಗಲು ಹುರುಳಿ ಹಾಕುವಂತದ್ದು, ಇದು ಒಂದೇ ಸಾಲಿನಲ್ಲಿ ಬೇರೆ ಬೇರೆ ತರದ ಬೆಳೆಗಳನ್ನು ನಾವು ಕಾಣುವಂತದ್ದನ್ನ ಮಿಶ್ರ ಬೆಳೆ. ಇಲ್ಲೇ ಏನು ಅಂತಂದ್ರೆ ಸಾಲುಗಳ ಅನುಪಾತ ಇರೋದಿಲ್ಲ, ಅದನ್ನ ನಾವು ಏನಂತೀವಿ ಮಿಶ್ರ ಬೆಳೆ ಪದ್ಧತಿ ಅಂತ ಹೇಳಿದೆ. ಎರಡನೇದೇನು ಅಂತಂದ್ರೆ ಅಂತರ ಬೆಳೆ ಅಂತಂದ್ರೆ ಇಲ್ಲಿ ಸಾಲುಗಳಿಗೆ ನಿರ್ದಿಷ್ಟವಾದ ಅಂತರವನ್ನು ಕೊಟ್ಟು ಮಾಡುವಂತ ಒಂದು ವ್ಯವಸ್ಥೆ ಇರುತ್ತೆ. ಇಲ್ಲಿ ಏನು ಅಂತಂದ್ರೆ ನಾವು ಸಾಮಾನ್ಯವಾಗಿ 2 ಬೆಳೆ ಮಿನಿಮಮ್ ಅಂದ್ರೆ 2 ಬೆಳೆ, ಕನಿಷ್ಠ 2 ಬೆಳೆ, 2ಕ್ಕಿಂತಲೂ ಹೆಚ್ಚು ಬೆಳೆಯನ್ನ ಒಂದೇ ಕ್ಷೇತ್ರದಲ್ಲಿ ಬೆಳೆಯುವಂತ ಪದ್ಧತಿಗೆ ನಾವು ಅಂತರ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಇಲ್ಲಿ ಒಂದು ವಿಶೇಷತೆ ಏನಂತಂದ್ರೆ ನಿರ್ದಿಷ್ಟ ಒಂದು ಸಾಲುಗಳ ಸಂಖ್ಯೆಯನ್ನ ನಾವು ನಿರ್ಧಾರ ಮಾಡಿಕೊಂಡು ಬೆಳೆಯುವಂತ ಪದ್ಧತಿಯನ್ನ ನಾವು ಅಂತರ ಬೆಳೆ ಪದ್ಧತಿ ಅಂತ ಹೇಳಿ ಹೇಳ್ತೇವೆ. ಇನ್ನು ಮೂರನೇದೇನು ಅಂತಂದ್ರೆ ಬಹುಮಹಡಿ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಬಹುಮಹಡಿ ಅಂತಂದ್ರೆ ಮಲ್ಟಿ ಸ್ಟೋರಿಡ್, ಈಗ ನಾವು ಬಹು ಅಂತಸ್ತಿನ ಕಟ್ಟಡವನ್ನು ನೋಡಿರ್ತೇವೆ, ಕೆಲವೊಂದು ನೆಲ ಮಾಡಿ ಇರುತ್ತೆ, ಎರಡೇ ಮಾಡಿ, ಹಿಂಗೆ ಮೂರನೇ ಮಾಡಿ, ನಾಲ್ಕನೇ ಮಾಡಿ. ಅಂದ್ರೆ ಕೆಲವೊಂದು ಬೆಳೆಗಳು ಹೆಚ್ಚು ಬೆಳಕನ್ನು ಇಷ್ಟಪಡುವಂತ ಬೆಳೆಗಳು ಇರ್ತಾವೆ, ಕೆಲವೊಂದು ಕಡಿಮೆ ಬೆಳಕನ್ನ ಇಷ್ಟಪಡುವಂತ ಬೆಳೆಗಳ ಒಂದು ಇರ್ತಾವೆ, ನೆರಳಿನಲ್ಲಿ ಬೆಳೆಯುವಂತಹ ಒಂದು ವಿಶೇಷ ಗುಣವನ್ನು ಇರುವಂತ ಬೆಳೆಗಳು ಇರ್ತವೆ. ಇವು ಎರಡನ್ನು ಸಂಯೋಜನೆ ಮಾಡಿ ಬೆಳೆಯುವಂತ ಒಂದು ಪದ್ಧತಿಗೆ, ಒಂದೇ ಕ್ಷೇತ್ರದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಸಂಯೋಜನೆ ಮಾಡಿ ಬೆಳೆಯುವಂತ ಪದ್ಧತಿಗೆ ನಾವು ಬಹುಮಹಡಿ ಪದ್ಧತಿ ಅಂತ ಹೇಳ್ತೇವೆ. ಇದನ್ನ ಸಾಮಾನ್ಯವಾಗಿ ನಾವು ಬಹುವಾರ್ಷಿಕ ಬೆಳೆಗಳು ಮತ್ತು ತೋಟಪಟ್ಟಿ ಬೆಳೆಗಳಲ್ಲಿ ನಾವು ಇದನ್ನು ಕಾಣುವಂತಹದ್ದು ವಿಶೇಷ. ಈಗ ನಾವು ಅಡಿಕೆ ಇರಬಹುದು, ತೆಂಗಿರಬಹುದು, ತೆಂಗಿನಲ್ಲಿ ಶುಂಠಿ ಹಾಕುವಂತಹದ್ದಿರಬಹುದು, ಅಥವಾ ಅಡಿಕೆ ಜೊತೆ ಏಲಕ್ಕಿ ಹಾಕಿರ್ಬೋದು, ಪೆಪ್ಪರ್ ಹಾಕ್ಬಹುದು, ಜಾಯಿಕಾಯಿ ಹಾಕ್ಬಹುದು, ಲವಂಗ ಹಾಕ್ಬಹುದು. ಹೀಗೆ ಬೇರೆ ನಾವು ಏನಂತಂದ್ರೆ ನೆರಳನ್ನ ಇಷ್ಟಪಡುವಂತ ಬೆಳೆಗಳನ್ನ ಹೆಚ್ಚು ಬಿಸಿಲನ್ನು ಇಷ್ಟಪಡುವಂತ ಬೆಳೆಗಳ ಜೊತೆ ಸಂಯೋಜನೆ ಮಾಡಿ ಬೆಳೆಯುವಂತ ಪದ್ಧತಿಗೆ ನಾವು ಬಹು ಮಹಡಿ ಬೆಳೆ ಪದ್ಧತಿ ಅಂತ ಹೇಳಿ ನಾವು ಹೇಳ್ತೇವೆ. ಹೀಗೆ ನಾವು ಬೇರೆ ಬೇರೆ ತರಹದ ವರ್ಗೀಕರಣವನ್ನ ಈ ಬೆಳೆ ಪದ್ಧತಿಗಳಲ್ಲಿ ನೋಡಬಹುದು. ಬೆಳೆಯನ್ನ ಆಯ್ಕೆ ಮಾಡಲಿಕ್ಕೆ ಅನುಸರಿಸಬೇಕಾದಂತಹ ಕ್ರಮಗಳು ಏನೇನು, ಈಗ ತಾವು ಹೇಳಿದಂತ ಪದ್ಧತಿಗಳೇನಿದ್ದಾವೋ ಇವುಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕ್ರಮವನ್ನ ಅನುಸರಿಸಿ ನಾವು ಆಯ್ಕೆಯನ್ನ ಮಾಡಬೇಕಾಗುತ್ತೆ, ಅದು ನಮಗೆ ಆರ್ಥಿಕವಾಗಿ ಮತ್ತೆ ಬೇರೆ ತರದಲ್ಲೂ ಕೂಡ ನಮ್ಗೆ ಸಾಕಷ್ಟು ಅನುಕೂಲ ಆಗಬೇಕು, ಆ ತರದ ಒಂದಷ್ಟು ಕ್ರಮಗಳನ್ನ ತಿಳಿಸ್ಕೊಡಿ. ಸಾಮಾನ್ಯವಾಗಿ ಬೆಳೆಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಮೊದಲನೇ ಒಂದು ಗಮನದಲ್ಲಿ ಇಟ್ಕೋಬೇಕಂತ ಅಂಶ ಏನು ಅಂತಂದ್ರೆ ಮಣ್ಣಿನ ಫಲವತ್ತತೆ ಕಡೆ ನಾವು ಒತ್ತು ಕೊಟ್ಟು ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಮಣ್ಣಿನ ಫಲವತ್ತತೆ ಹೇಗಿದೆ, ಫಲವತ್ತತೆ ಹೇಗಿದೆ ಅದನ್ನ ಹೇಗಿದೆ, ಮತ್ತು ನಾವು ಬೆಳೆ ಪದ್ಧತಿಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೇನೋ ಇಲ್ವೋ ಅನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಈಗಾಗಲೇ ಹೇಳಿದೆ ಬೆಳೆ ಪದ್ಧತಿಗೆ ಬಂದ ಏಕ ಬೆಳೆ ಪದ್ಧತಿಯಲ್ಲಿ ಬಂದ್ರೆ ಸಾಮಾನ್ಯವಾಗಿ ಮುಸುಕಿನ ಜೋಳ ಇರಬಹುದು, ರಾಗಿಯನ್ನು ಬೆಳೆಯುವಂತ ಅದಿರಬಹುದು, ಏಕ ಬೆಳೆ ಒಂದೇ ಬೆಳೆ ಮಾಡುವಂತಹದ್ದು. ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಾವು ಒಂದೇ ಬೆಳೆಯನ್ನ ಸತತ ನಾವು ಮಾಡೋದ್ರಿಂದ ಮಣ್ಣಿನ ಒಂದು ಫಲವತ್ತತೆ ಕಳ್ಕೊಳ್ತೇವೆ, ಆಮೇಲೆ ವರ್ಷ ವರ್ಷ ವರ್ಷ ಏನು ಅಂತಂದ್ರೆ ಇಳುವರಿಯ ಮಟ್ಟ ಕಡಿಮೆ ಆಗುತ್ತೆ. ಆ ಒಂದೇ ಬೆಳೆ ಮಾಡ್ತಾ ಇರೋದ್ರಿಂದ ರೋಗ ರುಜಿನಗಳ ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ. ಹೀಗಾಗಿ ಈ ಒಂದು ಬೆಳೆ ಮಾಡುವಂತ ಒಂದು ಏನಿದೆ ಅಲ್ಲ ಕ್ರಮ, ಅದು ಹೆಚ್ಚು ಸೂಕ್ತ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಇನ್ನು ನಾವು ಎರಡನೇ ಪದ್ಧತಿಗೆ ನಾನು ಈಗಾಗಲೇ ಹೇಳಿದೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೆಳೆಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಯಾವಾಗ್ಲೂ ನಾವು ಗಮನಿಸಬೇಕಾದಂತ ಒಂದು ಅಂಶ ಏನು ಅಂತಂದ್ರೆ ನಾವು ಮೊದಲೇ ಹೇಳಿದೆ ಮಣ್ಣಿನ ಫಲವತ್ತತೆ ಗಡೆ ಗಮನ ಕೊಟ್ಟು ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಒಂದು ದ್ವಿದಳ ಧಾನ್ಯದ ಬೆಳೆಯನ್ನ ಆಯ್ಕೆ ಮಾಡಿಕೊಂಡು ಇನ್ನೊಂದು ಏಕದಳ ಧಾನ್ಯದ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಸಂಯೋಜನೆ ಮಾಡುವಂತದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ಹೇಳಬಹುದು. ಅದು ಒಂದೆರಡು ಉದಾಹರಣೆಗಳನ್ನು ಹೇಳ್ಬೋದು. ಒಂದಂತಂದ್ರೆ ಇಲ್ಲಿ ನಾನು ಈಗಾಗಲೇ ಹೇಳಿದೆ 81,000 ಹೆಕ್ಟರ್ದಲ್ಲಿ ರಾಗಿ ಬೆಳೀತೀವಿ. ರಾಗಿ ಬೆಳೀತೀವಿ. ನಮ್ಮ ವಿಶ್ವವಿದ್ಯಾನಿಲಯದ ಒಂದು ತಾಂತ್ರಿಕತೆಯ ಪ್ರಕಾರ ರಾಗಿಯ ಜೊತೆ ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳಿಲಿಕ್ಕೆ ನಾವು ಸಿಫಾರಸು ಮಾಡಿದೆ. ಎಷ್ಟು ಅಂತರದಲ್ಲಿ? 8 ಸಾಲು ರಾಗಿ, 2 ಸಾಲು ತೊಗರಿ. ಇಲ್ಲಿ ಏನು ಅಂತಂದ್ರೆ ಬಿತ್ತುವಂತ ಕ್ರಮ ಬಹಳ ವಿಶೇಷವಾಗಿ ನಾನು ಹೇಳ್ತೇನೆ. ಏನು ಅಂತಂದ್ರೆ ರಾಗಿಯನ್ನ ನಾವು 8 ಸಾಲ ಆದ್ಮೇಲೆ 9ನೇ ಸಾಲಿನ ರಾಗಿಯನ್ನ ತಪ್ಪಿಸಬೇಕಾಗತ್ತೆ. ತಪ್ಪಿಸಿ ಅಲ್ಲಿ ನಾವು ಏನಂದ್ರೆ ತೊಗರಿಯನ್ನ ಬಿತ್ತನೆ ಮಾಡುವಂತದ್ದು, ಆಮೇಲೆ 2 ಅಡಿ ಕೊಟ್ಟು ಇನ್ನೊಂದು ಸಾಲು ತೊಗರಿಯನ್ನ ಹಾಕುವಂತದ್ದು. ಅಂದ್ರೆ ತೊಗರಿ ಸಾಲನ್ನ 2 ಅಡಿ ಅಂತರದಲ್ಲಿ ನಾವು ಬಿತ್ತನೆ ಮಾಡ್ತೀವಿ, ಆಮೇಲೆ ರಾಗಿಯನ್ನ 1 ಅಡಿ ಅಂದ್ರೆ 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡೋದು ತುಂಬಾ ವಿಶೇಷ. ಈ ಒಂದು ಪದ್ಧತಿಯ ಒಂದು ಅನುಕೂಲತೆಗಳು ಏನು ಅಂತಂದ್ರೆ ನಾವು ಈ 2 ಅಡಿ ಅಂತರ ಕೊಟ್ಟು ಏನು ತೊಗರಿಯನ್ನ ನಾವು ಬೆಳೆದಿರ್ತೇವಲ್ಲ ಅಲ್ಲಿ ನಾವು ಒಂದು 30-35 ದಿವಸ ಆದ್ಮೇಲೆ ಅಂತರ್ ಬೇಸಾಯ ಮಾಡಿದ್ಮೇಲೆ ಒಂದು ದೋಣಿ ಸಾಲನ್ನು ತೆಗೆಯೋದ್ರಿಂದ ಬಿದ್ದಂತ ಮಳೆ ನೀರನ್ನ ಸಂರಕ್ಷಣೆ ಮಾಡಿಕೊಂಡು ರಾಗಿ ಬೆಳೆಗೂ ಅನುಕೂಲ ಆಗುತ್ತೆ ಮತ್ತು ತೊಗರಿಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಹೆಚ್ಚು ಮಳೆ ಬರುವಂತ ಒಂದು ಪ್ರದೇಶದಲ್ಲಿ ಏನು ಅಂತಂದ್ರೆ ಬಿದ್ದಂತ ಮಳೆ ನೀರು ಏನು ಅಂತಂದ್ರೆ ಹೊರಗೆ ಹಾಕ್ಲಿಕ್ಕೆ ಕೂಡ ಈ ದೋಣಿ ಸಾಲು ತುಂಬಾ ಸಹಕಾರಿ ಆಗುತ್ತೆ. ಸೊ ಇದು ಏನು ಅಂತಂದ್ರೆ ನಮಗೆ ರಾಗಿ ಮತ್ತು ತೊಗರಿಯ ಒಂದು ಅಂತರ ಬೆಳೆ 8 ಸಾಲು ರಾಗಿ 2 ಸಾಲು ತೊಗರಿಯನ್ನು ಹಾಕೊಂಡು ಮಾಡುವಂತ ಒಂದು ಪದ್ಧತಿ ತುಂಬಾ ಪ್ರಚಲಿತ ಇದೆ. ನಮ್ಮ ವಿಶ್ವವಿದ್ಯಾನಿಲಯ ಈ ತಾಂತ್ರಿಕತೆಯನ್ನ ಖುಷ್ಕಿ ಬೇಸಾಯದ ಮೂಲಕ ಬಿಡುಗಡೆ ಮಾಡಿದೆ. ಅನೇಕ ರೈತರು ಇದನ್ನ ಅಳವಡಿಕೆ ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ರಾಗಿ ಜೊತೆಗೆ ತೊಗರಿಯನ್ನು ಹಾಕುವಾಗ 1 ಸಾಲಿಗೆ ತೊಗರಿ ಹಾಕ್ತಾರೆ, ತಾವು ಹೇಳಿದಾಗ 2 ಸಾಲಿಗೆ ಹಾಕೊಳ್ಳೋದ್ರಿಂದ ಏನ್ ಅನುಕೂಲ? 1 ಸಾಲು ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಇಲ್ಲಿ ಎರಡು ಸಾಲು ಏನು ಅಂತಂದ್ರೆ, ನಾವು ಬೆಳೆ ಮಾಡಬೇಕಾದ್ರೆ ಮಳೆ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಎರಡನೇ ಒಂದು ಮುಖ್ಯ ಉದ್ದೇಶ. ಫಲವತ್ತತೆ ಜೊತೆಗೆ ಬಿದ್ದಂತ ಮಳೆ ನೀರು ನಮ್ ಸಂರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ಎರಡು ಸಾಲು ಮಾಡಿದಾಗ ಒಂದು ಸಾಲು ದೋಣಿ ಸಾಲು ತೆಗಿಲಿಕ್ಕೆ ಅವಕಾಶ ಇರುತ್ತೆ. ಆ ಒಂದು ತಾಂತ್ರಿಕತೆಯನ್ನ ನಾವು ಡೆವಲಪ್ ಅನೇಕ ವರ್ಷಗಳ ಒಂದು ಸಂಶೋಧನೆ ಮೂಲಕ ಎರಡು ಸಾಲು ಹಾಕೋದು ಹೆಚ್ಚು ಉಪಯೋಗ ಅನ್ನುವಂತ ಒಂದು ಕಂಡುಕೊಂಡಿದ್ದೇವೆ. ಹೀಗಾಗಿ ತೊಗರಿ ಅನೇಕ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೊಡುವಂತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಪೇಪರ್ನಲ್ಲಿ ಕೂಡ ನಾನು ಓದಿದೆ. ಅದರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಿಂದ BRG 1 ಅನ್ನುವಂತ ತೊಗರಿ ಇದೆ, 2 ಇದೆ, 4 ಇದೆ, 5 ಇದೆ, 6 ಹೀಗೆ ಅನೇಕ ಒಂದು ತೊಗರಿಯ ತಳಿಗಳು ಲಭ್ಯತೆ ಇದೆ. ಬೇರೆ ಬೇರೆ ಉದ್ದೇಶಕ್ಕಾಗಿ ನಾವು ಬಿಡುಗಡೆ ಮಾಡಿದಂತ ತಳಿಗಳಿವು. ಈಗ ತರಕಾರಿಗಾಗಿ ಹರಿದು ಮಾಡುವಂತ ನಾವು ಮಾಡೋದಾದ್ರೆ ನಾವು BRG 1 ಅನ್ನುವಂತ ತಳಿಯನ್ನು ಹಾಕೊಳ್ಳುವಂತದ್ದು, BRG 2 ತಡವಾಗಿ ನಾವು ಬಿತ್ತನೆ ಮಾಡೋದಾದ್ರೆ ಹಾಕೊಳ್ಳುವಂತದ್ದು, 3-4 ಅಂತಂದ್ರೆ ಸೊರಗು ರೋಗ ಎಲ್ಲಿ ಬರುತ್ತೆ ಅಲ್ಲೇ ನಾವು ಈ ತಳಿಗಳನ್ನು ಹಾಕೊಳ್ಳುವಂತದ್ದು. ಆಮೇಲೆ ನಮಗೆ ಜವಾರಿ ತರ ಅಂದ್ರೆ ನಮ್ಗೆ ನಾಟಿ ತೊಗರಿ ತರ ಕಾಳುಗಳು ಬೇಕು ಅಂತಂದ್ರೆ 4-5 ಏನಿದಾವಲ್ಲ ಇವು ನಾವು ನಾಟಿ ತೊಗರಿಯ ಒಂದು ಗುಣಲಕ್ಷಣ ಇರುವಂತ ಕಾಳುಗಳು ನಾವು ಕಾಣಬಹುದು. ಸೊ ಈ ತರ ನಾವು ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಕ್ರಮವನ್ನು ಅನುಸರಿಸೋದು ಒಳ್ಳೆಯದು. ಇದರ ಜೊತೆಗೆ ಈ ರಾಗಿಯಲ್ಲಿ ಇನ್ನೊಂದು ಪ್ರಮುಖವಾದಂತ ಬೆಳೆ ಅಂತಂದ್ರೆ ನಾವು ಅವರೆಯನ್ನು ಕೂಡ ಹಾಕೋಬಹುದು, ಅವರೇ ಹಾಕೋಬಹುದು, ಅಲಸಂದೆ ಹಾಕೋಬಹುದು. ನಾನು ಚೆನ್ನರಾಯಪಟ್ಟಣ ಕಡೆ ನೋಡಿದಾಗ ಉಚ್ಚಳ್ಳು ಕೂಡ ಹಾಕುವಂತದ್ದು ನೋಡ್ತೇನೆ, ಉಚ್ಚಳ್ಳು ಕೂಡ ಹಾಕ್ತಾರೆ, ಉಚ್ಚಳ್ಳು ಹುರುಳಿ ಹಾಕ್ತಾರೆ. ಸೊ ಯಾವುದೇ ಒಂದು ನಾವು ಬೆಳೆ ಪದ್ಧತಿಯನ್ನು ಮಾಡ್ಕೋಬೇಕಾದ್ರೆ ಮೊದಲೇ ನಾನು ನಿಮ್ಗೆ ಹೇಳಿದೆ ದ್ವಿದಳ ಧಾನ್ಯಗಳು ಯಾಕೆ ನಾವು ಹಾಕೊಳ್ತೀವಿ ಈ ಏಕದಳ ಧಾನ್ಯ ಜೊತೆ ಅಥವಾ ಈ ಆಹಾರ ಬೆಳೆಗಳ ಜೊತೆ ಅಂತಂದ್ರೆ ಇವುಗಳ ಒಂದು ವಿಶೇಷತೆಯನ್ನು ರೈತರು ಈಗಾಗಲೇ ಮನಗೊಂಡಿದ್ದಾರೆ. ಒಂದು ಏನು ಅಂತ ತೊಗರಿಯನ್ನು ಹಾಕೋದನ್ನ ನನ್ನ ಅನುಭವದ ಮೂಲಕ ಹೇಳೋದಾದ್ರೆ ಇವು ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಸ್ಥಿರೀಕರಣ ಮಾಡಿ ರಾಗಿ ಬೆಳೆಗೆ ಒದಗಿಸುವಂತ ಒಂದು ಸಾಮರ್ಥ್ಯ ಇದೆ. ತೊಗರಿಯಲ್ಲಿ ವಿಶೇಷವಾದಂತಹ ಬೇರುಗಳ ಮೇಲೆ ಗಂಟುಗಳನ್ನು ಮಾಡಿಕೊಂಡು ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಒದಗಿಸುವಂತ ಸಾಮರ್ಥ್ಯ ಇದೆ. ಇನ್ನು ನಾವು ಬೆಳೆ ಹೂವಾಡುವ ಹಂತ ಅಥವಾ ಮಾಗುವ ಹಂತಕ್ಕೆ ಬಂದಾಗ ಎಲೆಗಳನ್ನು ಉದುರಿಸುವಂತ ಸಾಮರ್ಥ್ಯ ಈ ಬೆಳೆಯಲ್ಲಿ ಇದೆ. ಇದನ್ನು ಕೂಡ ನಾವು ಲೆಕ್ಕಾಚಾರ ಮಾಡಿದ್ವಿ, ಎಷ್ಟು ಎಲೆ ಉದುರಿಸ್ತೈತಿ ಅಂತ ಹೇಳಿ. 2 ಟನ್ನದಷ್ಟು ಒಂದು ಎಕರೆಯಲ್ಲಿ ಈ ಒಣ ಎಲೆಗಳು ತರಗು ಅಂತ ಹೇಳ್ತಾರಲ್ಲ, ಆ ತರಗು ಬೀಳುವಂತಹದ್ದು ಬಹಳ ವಿಶೇಷತೆ. 2 ಟನ್ನದಷ್ಟು ನಾವು ಒಂದು ಎಕರೆಯಲ್ಲಿ ನಾವು ಎಸ್ಟಿಮೇಟ್ ಮಾಡಿದ್ವಿ. ಅದನ್ನ ತೂಕ ಹಾಕಿ ಎಲ್ಲ ನೋಡಿದ ಒಂದು ಸ್ಕ್ವೇರ್ ಮೀಟರ್ ದಲ್ಲಿ ತಗೊಂಡು ಎಷ್ಟು ಒಣ ಎಲೆ ಬೀಳುತ್ತೆ ಅನ್ನೋದನ್ನ ನಾವು ಲೆಕ್ಕಾಚಾರ ಮಾಡಿದಾಗ 2 ಟನ್ನದಷ್ಟು ನಮ್ಗೆ ತರ ಎಲೆಗಳು ಅಷ್ಟು ಗೊಬ್ಬರ ಹಾಕಿದಷ್ಟು ಪರಿಣಾಮ ಆ ಭೂಮಿಗೆ ಸಿಗುತ್ತೆ. ಇದು ಎರಡನೇದು. ಮೂರನೇದೇನು ಅಂತಂದ್ರೆ ಆಹಾರದ ಭದ್ರತೆ, ಪೋಷಕಾಂಶದ ಭದ್ರತೆ. ಈಗ ನಮ್ಗೆ ಏನು ಅಂತಂದ್ರೆ ಕೇವಲ ರಾಗಿ ಅಂತಂದ ಬಿಟ್ಲೆ ಅದರ ಜೊತೆ ಬೇಳೆಕಾಳುಗಳು ಬೇಕು, ಪ್ರೋಟೀನ್ ಅಂಶ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ 80 ಗ್ರಾಂ ಸಾರಜನಕ ಬೇಕು, ಪ್ರೋಟೀನ್ ಬೇಕು ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದೆ. ಹೀಗಾಗಿ ನಮ್ಮ ಕುಟುಂಬಕ್ಕೆ ಬೇಕಾದಂತ ಬೇಳೆಕಾಳುಗಳನ್ನ ಬೆಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಕಳೆದ ವರ್ಷ ಒಂದು ಒಳ್ಳೆ ಮಳೆ ಆಯ್ತು, ಅದರ ಹಿಂದಿನ ವರ್ಷ 2022-23 ಇರ್ಬೇಕು, 23ರಲ್ಲಿ ಬರ ಬಂತು. ಏನು ಅಂತಂದ್ರೆ ಒಳ್ಳೆ ಮಳೆ ಆಯ್ತು, ಮುಸ್ಕಿನ ಜೋಳ ತುಂಬಾ ಚೆನ್ನಾಗಿ ಬಂತು, ಕಾಳು ಕಟ್ಟುವ ಅಥವಾ ತೆನೆ ಹೊರಡುವಂತ ಸಮಯ ಸಂದರ್ಭದಲ್ಲಿ ಮಳೆ ಬರಲೇ ಇಲ್ಲ. ಅದರಲ್ಲಿ ಏನಂದ್ರೆ ಜುಲೈ ಆಗಸ್ಟ್ ನಲ್ಲಿ ಮಳೆ ಬರಲೇ ಇಲ್ಲ. ಬರ ಸಮೀಕ್ಷೆ ತಂಡದಲ್ಲಿ ಕೂಡ ನಾನು ಒಬ್ಬ ಇದ್ದೆ. ಇದ್ರೆ ಅಲ್ಲಿ ಹೋಗಿ ನೋಡಿದಾಗ ಎಲ್ಲೆಲ್ಲಿ ತೊಗರಿ ಬೆಳೆಯನ್ನ ಮಾಡ್ಕೊಂಡಿಂತ ರೈತರಿದ್ರಲ್ಲ ಆ ತೊಗರಿ ತುಂಬಾ ಹೊಲಸಾಗಿ ಚೆನ್ನಾಗಿರುವುದನ್ನ ನಾನು ಗಮನಿಸಿದೆ. ಎಲ್ಲಿ ಮುಸ್ಕಿನ ಜೋಳ ಇತ್ತಲ್ಲ ಅಲ್ಲಿ ಏನು ಅಂತಂದ್ರೆ ಒಣಗಿ ಹೋಗಿದ್ದನ್ನು ನಾವು ಗಮನಿಸಿದ್ವಿ. ಹೀಗಾಗಿ ಈ ಒಂದು ಹವಾಮಾನದ ವೈಪರೀತ್ಯದಿಂದ ಆಗುವಂತ ದುಷ್ಪರಿಣಾಮಗಳನ್ನ ತಪ್ಪಿಸ್ಲಿಕ್ಕೆ ಈ ಅಂತರ ಬೆಳೆಯಾದಂತ ತೊಗರಿಯನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇದು ಒಂದು ವಿಶೇಷ. ಇನ್ನ ಮೂರನೇದ್ದು ಅಂತಂದ್ರೆ ಈ ತೊಗರಿ ಆಳವಾದ ಬೇರುಗಳನ್ನು ಬಿಡುವಂತ ಒಂದು ಬೆಳೆ, ಒಂದು 1/2 ಮೀಟರ್ 50 ಸೆಂಟಿಮೀಟರ್ ಅಥವಾ ಹೆಚ್ಚು ಆಳವನ್ನ ಬೇರುಗಳನ್ನು ಬಿಟ್ಟು ತಳದಲ್ಲಿರುವಂತಹ ಪೋಷಕಾಂಶಗಳನ್ನ ತೆಗೆದುಕೊಂಡು ಬೆಳೆಯುತ್ತೆ. ಆಮೇಲೆ ಬರ ನಿರೋಧಕ ಒಂದು ಬೆಳೆ, ಮಳೆ ಕೂಡ ಬರ ನಿರೋಧಕ, ಆದ್ರೆ ಇದು ಇನ್ನೂ ಹೆಚ್ಚು ಬರ ನಿರೋಧಕ ಗುಣವನ್ನು ಹೊಂದಿರೋದ್ರಿಂದ ಮಳೆ ಹೋದಂತ ಸಂದರ್ಭದಲ್ಲಿ ಉಳಿಯುತ್ತೆ. ಇನ್ನು ನಾವು ರಾಗಿ ಅಂತ ತೆಗೆದುಕೊಂಡ್ರೆ ಬೇರುಗಳೆಲ್ಲ ಮೇಲೆ ಇರುತ್ತೆ, ಅದನ್ನು ತಂತು ಬೇರುಗಳು ಅಂತ ಹೇಳ್ತೇವೆ. ಆಳವಾಗಿ ಹೋಗುವಂತ ಬೇರುಗಳನ್ನ ತಾಯಿ ಬೇರು ಅಂತೇವಿ. ಈ ಬೇರುಗಳು ಮೇಲ್ಗಡೆ ಇರುತ್ತೆ, ಇವು ಮೇಲ್ಗಡೆ ಇರುವಂತ ಪೋಷಕಾಂಶಗಳನ್ನ ತೆಗೆದುಕೊಂಡು ಬೆಳೆಯುವಂತ ರಾಗಿ ಬೆಳೆ. ಇಲ್ಲಿ ಏನಾಯ್ತು ಅಂತಂದ್ರೆ ನಮ್ಮ ಕೆಳಭಾಗದಲ್ಲಿರುವಂತ ಪೋಷಕಾಂಶಗಳು ಬೆಳೆಗೆ ಸಿಕ್ತು, ಮೇಲ್ಭಾಗದಲ್ಲಿರುವಂತ ಪೋಷಕಾಂಶಗಳು ಕೂಡ ಬೆಳೆಗೆ ಸಿಕ್ತು. ಹೀಗಾಗಿ ಸಮತೋಲನವಾಗಿ ಪೋಷಕಾಂಶಗಳ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಎರಡನೇದೇನು ಅಂತಂದ್ರೆ ಬೆಳೆಯ ಅವಧಿ ವ್ಯತ್ಯಾಸ ಇರೋದನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಬೆಳೆ ಅವಧಿ ಅಂತಂದ್ರೆ ಒಂದು ಕಡಿಮೆ ಅವಧಿ ಬೆಳೆ ಇರಬೇಕು, ಇನ್ನೊಂದು ಹೆಚ್ಚು ಅವಧಿ ಬೆಳೆ ಇರಬೇಕು. ಈಗ ರಾಗಿ ನಾನು ಹೇಳಿದೆ, ನಮ್ಮಲ್ಲಿ ರಾಗಿ ತಳಿಗಳು 90 ದಿವಸದಿಂದ 120 ದಿವಸದವರೆಗೂ ಬೆಳೆಯುವಂತ ತಳಿಗಳಿದ್ದಾವೆ. ಅದೇ ತರನಾಗಿ ತೊಗರಿಯಲ್ಲಿ ನಮ್ಗೆ 180-240 ದಿವಸಕ್ಕೂ ಬರುವಂತ ತೊಗರಿ ತಳಿಗಳು ಇದೆ. ಹೀಗಾಗಿ ಈ ಬೇರೆ ಬೇರೆ ಅವಧಿ ಇರುವಂತಹ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ಬೇರೆ ಬೇರೆ ಕುಟುಂಬಕ್ಕೆ ಸೇರಿದಂತಹ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೀಗಾಗಿ ಬೆಳೆ ಆಯ್ಕೆಯಲ್ಲಿ ಜನರು ಅಥವಾ ರೈತರು ಗಮನಿಸಬೇಕಾದಂತಹ ಮೊದಲೇ ಅಂಶ ಏನಂತಂದ್ರೆ, ಮಣ್ಣಿನ ಫಲವತ್ತತೆ ಗಮನ ಕೊಟ್ಟು ಒಂದು ದ್ವಿದಳ ಧಾನ್ಯ ಬೆಳೆಯನ್ನ ಸಂಯೋಜನೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳುವಂತಹದ್ದು. ಅವು ಬೇರೆ ಬೇರೆ ಅವಧಿಯ ಬೆಳೆಗಳಾಗಿರೋದು ಬಹಳ ಮುಖ್ಯ. ಮೂರನೇದೇನು ಅಂತಂದ್ರೆ ಅವುಗಳ ಪೋಷಕಾಂಶಗಳ ಬೇಡಿಕೆ ಬೇರೆ ಬೇರೆ ಆಗಿರಬೇಕು, ಅವುಗಳ ಒಂದು ನೀರಿನ ಬೇಡಿಕೆ ಬೇರೆ ಬೇರೆ ಆಗಿರಬೇಕು, ಅವುಗಳು ಕಳೆಗಳಿಗೆ ಒಡ್ಡುವಂತಹ ಒಂದು ಕಾಂಪಿಟೇಷನ್ ಸ್ಪರ್ಧೆ ಕೂಡ ಬೇರೆ ಬೇರೆ ಆಗಿದ್ರೆ ನಾವು ಕಳೆ ನಿರ್ವಹಣೆ ಕೂಡ ಈ ಅಂತರ ಬೆಳೆ ಮೂಲಕ ನಾವು ಸಾಕಷ್ಟು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಒಂದು ಏನು ಅಂದ್ರೆ ಚಾಲೆಂಜಿಂಗ್ ನಾನು ಹಾಸನ ಜಿಲ್ಲೆಯಲ್ಲಿ ಗಮನಿಸಿದ್ದು ಅಂತಂದ್ರೆ, ಯಾಕೆ ಮಿಶ್ರ ಬೆಳೆ ಆಗ್ತಾ ಇಲ್ಲ ಅಂತಂದ್ರೆ, ಇಲ್ಲಿ ಏನು ಅಂತಂದ್ರೆ ಯಥೇಚ್ಛವಾಗಿ ಕಳೆನಾಶಕಗಳ ಬಳಕೆ ಆಗ್ತಾ ಇದೆ. ಮುಸ್ಕಿನ ಜೋಳ ತಗೊಂಡ್ರೆ ಅಟ್ರಾಜಿನ್ ಹಾಕುವಂತಹದ್ದು, ಲಾಡಿಸ್ ಹಾಕುವಂತಹದ್ದು ನಾವು ನೋಡ್ತಾ ಇದೆ. ಆದ್ರೆ ಅದು ಏನು ಅಂತಂದ್ರೆ ನಾವು ಮಿಶ್ರ ಬೆಳೆಗೆ ಶಿಫಾರಸು ಮಾಡಿಲ್ಲ, ಮಿಶ್ರ ಬೆಳೆ ಹೋಗ್ಬಿಡುತ್ತೆ. ಆ ಕಳೆನಾಶಕಗಳನ್ನು ಬಳಕೆ ಮಾಡಿದೆ. ನಮ್ಗೆ ಹೆಚ್ಚು ಅವಕಾಶ ಇರುವಂತ ಒಂದು ಪ್ರದೇಶ ಅಂತಂದ್ರೆ ರಾಗಿ. ರಾಗಿಯಲ್ಲಿ ಇನ್ನೂ ಅಷ್ಟೊಂದು ರೈತರು ಕಳೆನಾಶಕ ಬಳಕೆ ಮಾಡುವುದು ನಾವು ನೋಡ್ತಾ ಇಲ್ಲ. ಯಥೇಚ್ಛವಾಗಿ ಬಳಕೆ ಮಾಡ್ಕೊಳ್ತಾ ಇರೋದು ಅಂತಂದ್ರೆ ಮುಸ್ಕಿನ ಜೋಳ. ಈ ಒಂದು ಬೆಳೆಯಲ್ಲಿ ಏನು ಅಂತಂದ್ರೆ ಯಥೇಚ್ಛವಾಗಿ ಕಳೆನಾಶಕಗಳನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಅವಕಾಶಗಳು ತುಂಬಾ ಕಡಿಮೆ ಆಗ್ತಾ ಇದೆ. ನೀವು ಇಷ್ಟು ಅಂಶಗಳನ್ನ ಗಮನ ಇಟ್ಕೊಂಡು ಬೆಳೆ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಸರ್, ತಾವು ಅದೇ ಹೇಳಿದ್ರಿ, ನಮ್ಮ ಹಾಸನ ಜಿಲ್ಲೆಯ ಪ್ರಮುಖ ಬೆಳೆಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು ಮುಸ್ಕಿನ ಜೋಳ. ಮುಸ್ಕಿನ ಜೋಳದಲ್ಲಿ ತಾವು ಹೇಳಿದ ಹಾಗೆ ಏನು ಕಳೆನಾಶಕವನ್ನ ಅಧಿಕವಾಗಿ ಬಳಸ್ತಾ ಇದ್ದಾರೋ ಅದರ ಬಳಕೆಯಿಂದಾಗಿ ಬೇರೆ ಬೆಳೆಗಳನ್ನ ಮಿಶ್ರ ಬೆಳೆಯಾಗಿ ಅಥವಾ ಅಂತರ್ಬೆಳೆಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರಿ. ಏನೆಲ್ಲ ಅಂತರ್ಬೆಳೆಯನ್ನ ಮುಸುಕಿನ ಜೋಳದಲ್ಲಿ ಬೆಳಿಬಹುದು? ನಮ್ಮ ವಿಶ್ವವಿದ್ಯಾನಿಲಯ ಒಂದು ಸಂಶೋಧನೆ ಮಾಡಿ ಶಿಫಾರಸು ಮಾಡಿದಂತ ಬೆಳೆಗಳು ಅಂತಂದ್ರೆ, ತೊಗರಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ತೊಗರಿ, ಈಗ ನೀವು ರಾಗಿಯಲ್ಲಿ ಹೇಗೆ ಹೇಳಿದ್ರು ಹಾಗೆ ಇಲ್ಲಿ ಜೋಡ ಸಾಲ ಬೇಕಾಗಿಲ್ಲ. ಯಾಕೆಂತಂದ್ರೆ ನಾವು ಮುಸುಕಿನ ಜೋಳಕ್ಕೆ 2 ಅಡಿ ಅಂತರ ಕೊಡ್ತೇವೆ. 5 ಸಾಲ ಅಥವಾ 6 ಸಾಲ ಮುಸುಕಿನ ಜೋಳ ಆದ್ಮೇಲೆ 6ನೇ ಸಾಲ ಮುಸುಕಿನ ಜೋಳ ಹಾಕೋ ಬದ್ಲಿ ಆ ಸಾಲನ್ನು ತಪ್ಪಿಸಬೇಕಾಗತ್ತೆ. ಅಲ್ಲಿ 1 ಸಾಲ ತೊಗರಿಯನ್ನು ಹಾಕೋಬೇಕಾಗತ್ತೆ. ಮುಸುಕಿನ ಜೋಳದ ಬದಲಾಗಿ 5 ಅಥವಾ 6 ಸಾಲು ಆದ್ಮೇಲೆ ನಾವು 1 ಸಾಲ ತೊಗರಿಯನ್ನು ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಇದ್ರ ಜೊತೆಗೆ ಸೋಯಾಬೀನ್ ಕೂಡ ನಾವು ರೆಕಮೆಂಡ್ ಮಾಡಿದೀವಿ. ಆಮೇಲೆ ಸಂಶೋಧನೆ ಮಾಡಬೇಕಾದ್ರೆ ನಾನು ಕೂಡ ನೋಡಿದ್ವಿ, ಈ ಒಂದು ಸಾಲಿನ ಅಂತರವನ್ನು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು 2 ಅಡಿ ಕೊಟ್ಟಿರ್ತೇವಲ್ಲ ಅದನ್ನು 1.5 ಅಡಿ ಮಾಡಿಕೊಂಡು ಆಮೇಲೆ ಈ ಜೋಡಿ ಸಾಲಗಳ ಅಂತರವನ್ನು 1.3 ಅಡಿ ಮಾಡಿಕೊಂಡು ಆ 3 ಅಡಿ ಮಧ್ಯದಲ್ಲೇ ನಾವು 1-2 ಸಾಲು ಅಥವಾ 3 ಸಾಲು ಹೆಸರನ್ನು ಹಾಕೊಳ್ಳೋದು ಹೆಚ್ಚು ಸೂಕ್ತ ಅಂತೇಳಿ ನನ್ನ ಒಂದು ಅನಿಸಿಕೆ. ಹೆಸರು ಬೆಳೆಯನ್ನು ಮಾಡ್ಕೊಳ್ಳೋದ್ರಿಂದ ಒಂದು 2-3 ಕ್ವಿಂಟಲ್ ನಮ್ಗೆ ಹಾಳಾಗುತ್ತೆ ಬೇಗ ಬರುತ್ತೆ. ಬೇಗ ಬರುತ್ತೆ, 60 ದಿವಸದ ಬೆಳೆ ಬಂದ್ಬಿಡುತ್ತೆ. ಹೆಸರಾಗ್ಲಿ ಉದ್ದಾಗ್ಲಿ ಇವೆರಡು ಬೆಳೆಯನ್ನು ನಾನು ಪ್ರಯೋಗ ಮಾಡಿದ್ವಿ. ಇವೆರಡು ಕೂಡ ಒಂದು ಸೂಕ್ತವಾದಂತಹ ಅಂತರ ಬೆಳೆ. ಇದ್ರ ಜೊತೆಗೆ ನಾವು ಏನಂದ್ರೆ ತೊಗರಿಯನ್ನು ಕೂಡ ಹಾಕೋಬಹುದು. ಇನ್ನು ಮೇವಿಗಾಗಿ ಬೆಳೆಯುವಂತ ರೈತರು ಮಿಶ್ರ ಬೆಳೆಯಾಗಿ ಅಲಸಂದೆನೆ ಮಿಶ್ರಣ ಮಾಡಿಕೊಂಡು ಬೆಳೆಯುವಂತದನ್ನ ನಾವು ನೋಡ್ತಾ ಇದೆ. ಸೊ ಅಲಸಂದೆಯನ್ನ ಈ ಮುಸುಕಿನ ಜೋಳ ಜೊತೆ ಮಿಶ್ರಣ ಮಾಡಿ ಒಂದೇ ಸಾಲಿನಲ್ಲಿ ಬಿತ್ತುವಂತದನ್ನ ನಾವು ನೋಡ್ತೇವೆ. ಸಾಮಾನ್ಯವಾಗಿ ನಾವು 6-7 ಕೆಜಿ ನಾವು ಮುಸುಕಿನ ಜೋಳ ಹೇಳಿದ್ರೆ 1-2 ಕೆಜಿ ಅಲಸಂದೆಯನ್ನ ಅದರ ಜೊತೆ ಮಿಶ್ರಣ ಮಾಡಿ ಬಿತ್ತನೆ ಮಾಡೋದ್ರಿಂದ ಅದು ಮೇವಿಗಾಗಿ ನಾವು ಕಟಾವ್ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಸೂಕ್ತ ಅಂತ ಹೇಳಿ ಹೇಳ್ಬಹುದು. ತಾವಾಗ್ಲೇ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರಿ, ಅತೀಕ ಮಟ್ಟದಲ್ಲಿ ನಮ್ಮಲ್ಲಿ ಕಳೆನಾಶಕಗಳ ಬಳಕೆ ಆಗ್ತಾ ಇದೆ ಅಂತ ಹೇಳಿ. ಅದು ಗೊತ್ತಿದ್ದೋ ಗೊತ್ತಿಲ್ದೋ ಅನಿವಾರ್ಯವಾಗಿಯೋ ಬಳಕೆಯನ್ನಂತೂ ಮಾಡ್ತಾ ಇದ್ದಾರೆ. ಇದನ್ನ ತಗ್ಗಿಸ್ತಕ್ಕಂತ ಅವಕಾಶಗಳಿದಾವ? ಅತಿಯಾಗಿ ಮಿತಿಮೀರಿ ನಾವು ಕಳೆನಾಶಕವನ್ನ ಬಳಸಿದಾಗ ಅದು ಏನ್ ದುಷ್ಪರಿಣಾಮಗಳನ್ನ ಉಂಟು ಮಾಡುತ್ತೆ? ಈ ವಿಚಾರ ಹೇಳೋದಾದ್ರೆ ಈಗಾಗಲೇ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದಾವೆ. ಮಣ್ಣಿನ ಗುಣಧರ್ಮ ಹಾಳಾಗ್ತಾ ಇದೆ. ಭೌತಿಕ ಗುಣಧರ್ಮ ಇರಬಹುದು, ಜೈವಿಕ ಗುಣಧರ್ಮ ಇರಬಹುದು, ಭೌತಿಕ ಗುಣಧರ್ಮ ಏನಂದ್ರೆ ಇದು ಒಂದು ವಿಷಯ ಪದಾರ್ಥ. ನಾವು ಮಣ್ಣಿಗೆ ಹಾಕುವಂತದ್ದು ಕಳೆನಾಶಕ ಅಂದ್ರೆ ಒಂದು ವಿಷಯ ಪದಾರ್ಥ. ಅದನ್ನ ನಾವು ಮಣ್ಣಿಗೆ ಸೇರಿಸಿದಾಗ ಏನಾಗ್ತಾ ಇದೆ, ಮಣ್ಣಿನಲ್ಲಿ ಕೋಟ್ಯಾನುಕೋಟಿ ಸೂಕ್ಷ್ಮಾಣು ಜೀವಿಗಳು ಇರ್ತಾವ. ಅವುಗಳ ಒಂದು ಸಂಖ್ಯೆ ಪ್ರಮಾಣ ಕಡಿಮೆ ಆಗುತ್ತೆ. ಒಂದು ವಿಜ್ಞಾನ ಏನ್ ಹೇಳುತ್ತೆ ಅಂತಂದ್ರೆ, ಅವುಗಳ ಸಂಖ್ಯೆ ತಾತ್ಪೂರ್ತಿಕವಾಗಿ ಕಡಿಮೆ ಆಗುತ್ತೆ, ಪುನಃ ಅವುಗಳ ಸಂಖ್ಯೆ ವೃದ್ಧಿಯಾಗಿ ಆ ಕಳೆನಾಶಕವನ್ನು ಆಹಾರವಾಗಿ ಬಳಕೆ ಮಾಡಿಕೊಂಡು ಪುನಃ ತಮ್ಮ ಸಂಖ್ಯೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಒಂದು ಸಾಮರ್ಥ್ಯ ಇದೆ ಅನ್ನುವಂತ ಒಂದು ವಿಜ್ಞಾನ ಹೇಳ್ತಾ ಇದೆ. ಆದರೂ ಕೂಡ ಈ ವಿಷಯ ವಸ್ತುಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು. ಯಾವಾಗ ಸೂಕ್ಷ್ಮಾಣು ಜೀವಿಗಳು ನಮ್ಮ ಭೂಮಿಯಲ್ಲಿ ಇಲ್ಲ ಆ ಮಣ್ಣನ್ನು ನಾವು ಸತ್ತ ಮಣ್ಣು ಅಥವಾ ಡೆಡ್ ಸಾಯಿಲ್ ಅಂತ ಹೇಳಿ ಹೇಳ್ತೇವೆ. ಆಮೇಲೆ ಈ ಸೂಕ್ಷ್ಮಾಣು ಜೀವಿಗಳು ಇರೋದ್ರಿಂದ ನಮಗೆ ಈ ಮಣ್ಣಿನಲ್ಲಿ ಹಾಕಿದಂತ ಪೋಷಕಾಂಶಗಳು ಬೆಳೆಗೆ ಪರಿವರ್ತನೆಯಾಗಿ ಸಿಗಬೇಕು ಅಂತಂದ್ರೆ ಈ ಜೀವಿಗಳು ಬೇಕೇ ಬೇಕು. ಈ ಜೀವಿಗಳು ಇಲ್ಲ ಅಂತಂದ್ರೆ ಪೋಷಕಾಂಶಗಳು ಒದಗಿಸ್ಲಿಕ್ಕಾಗಲ್ಲ, ಆಗುವುದಿಲ್ಲ ಅದು ಒಂದು ಕೂಡ. ಆಮೇಲೆ ಭೂಮಿಯ ಮೇಲೆ ಬಿದ್ದಂತ ಕಸ ಕಡ್ಡಿಗಳಾಗ್ಲಿ ಪ್ರಾಣಿ ತ್ಯಾಜ್ಯಗಳಾಗ್ಲಿ ಏನೇ ಬಿದ್ರು ಕೂಡ ಅದು ಕಳಿಬೇಕು ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಇರಲೇ ಬೇಕು. ಆ ಸೂಕ್ಷ್ಮಾಣು ಜೀವಿಗಳು ಇರಲೇ ಇದ್ರೆ ಇವತ್ತಿನ ದಿವಸ ಈ ಜಗತ್ತಿನ ಮೇಲೆ ಕಸದ ರಾಶಿ ಪೂರ್ತಿ ಆವೃತ ಆಗ್ತಾ ಇತ್ತು ಅನ್ನುವಂತ ಒಂದು ವಿಜ್ಞಾನ ಒಂದ್ ಕಡೆ ಹೇಳ್ತಾ ಇದೆ. ಹೀಗಾಗಿ ವಿಷಯ ವಸ್ತುಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳ, ಅಂತರ್ ಬೆಳೆಗಳನ್ನು ಮಾಡ್ಕೊಳ್ಳ, ಮತ್ತು ಈಗಾಗಲೇ ಸಾಕಷ್ಟು ಮೆಕನೈಸೇಷನ್ ಯಾಂತ್ರೀಕರಣ ಸಾಕಷ್ಟು ಆಗಿದೆ. ಪವರ್ ವೀಡರ್ಸ್ ಬಂದಾವು, ಸೈಕಲ್ ವೀಡರ್ಸ್ ಬಂದಾವು. ಎತ್ತುಗಳ ಮೂಲಕ ನಾವು ಅಂತರ್ ಬೇಸಾಯ ಮಾಡ್ಬೇಕಂತೇನಿಲ್ಲ, ವೀಡರ್ಸ್ ಗಳು ಸಿಗ್ತಾ ಇದ್ವು, ಕಳೆ ಯಂತ್ರಗಳು ಸಿಗ್ತಾ ಇದ್ವು, ಪವರ್ ವೀಡರ್ಸ್ ಇದೆ, ಆಮೇಲೆ ಸೈಕಲ್ ವೀಡರ್ಸ್ ಒಂದ್ ಎಕರೆ ಅರ್ಧ ಎಕರೆ ಇದ್ದವರು ಒಂದ್ 2,000 ಸೈಕಲ್ ವೀಡರ್ ತಗೊಂಡು ಅಂತರ್ ಬೇಸಾಯ ಮಾಡಿಕೊಂಡು ಕಳೆನಾಶಕಗಳ ಒಂದು ಬಳಕೆ ಕಡಿಮೆ ಮಾಡ್ರಿ ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಡ್ತೀನಿ. ಇದರ ಜೊತೆಗೆ ಇನ್ನೊಂದು ಏನಂದ್ರೆ ಅಲಾರಾಮಿಂಗ್, ನಾವು ಹಾಕಿದಂತ ಕಳೆನಾಶಕ ಭೂಮಿಯಲ್ಲೇ 1 ತಿಂಗಳ 2 ತಿಂಗಳ 3 ತಿಂಗಳವರೆಗೂ ಇರುವಂತದ್ದು ನಾವು ನೋಡಿದೀವಿ. ಅಂತ ಕಳೆನಾಶಕಗಳು ಇದೆ, ಕೆಲವೊಂದು ಕಳೆಶಾಲಿಯಾದಂತ ಕಳೆನಾಶಕ. ಈ ಕಳೆನಾಶಕಗಳು ಏನಾಗ್ತಾ ಇದಾವೆ ಅಂತಂದ್ರೆ ಬಿದ್ದಂತ ಮಳೆ ನೀರಿನ ಮೂಲಕ ಮಿಶ್ರಣ ಆಗಿ ಕೃಷಿ ಹೊಂಡ ಇರಬಹುದು, ಅಂತರ್ಜಲ ಇರಬಹುದು, ಕೆರೆ ಕಟ್ಟೆಗಳು ಇರಬಹುದು, ನದಿಗೂ ಕೂಡ ಸೇರ್ತಾ ಇದೆ. ಹೀಗಾಗಿ ಜಲಮಾಲಿನ್ಯ ಸಾಕಷ್ಟು ನಾವು ಮಾಡ್ತಾ ಇದ್ದೇವೆ. ನಾನು ಮೊನ್ನೆ ಒಂದು ಅಂಕಿಅಂಶ ಓದ್ತಾ ಇದ್ದೆ, ಒಂದು ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ 50,000 ಜನರು ಕ್ಯಾನ್ಸರ್ ಪೀಡಿತ ರೋಗಿಗಳಾಗಿ ಬರ್ತಾ ಇದ್ದಾರೆ. ಯಾವುದೇ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋದ್ರೆ ನಿಮ್ಗೆ ಬೆಡ್ ಸಿಗ್ತಾ ಇಲ್ಲ. ಅಷ್ಟೊಂದು ಕ್ಯಾನ್ಸರ್ ಉಲ್ಬಣ ಆಗ್ಲಿಕ್ಕೆ ನಾವು ಬಳಸುವಂತ ಈ ರಾಸಾಯನಿಕಗಳೇ ಮೂಲ ಕಾರಣ ಅನ್ನುವಂತ ಒಂದು ವಿಜ್ಞಾನ ಒಂದ್ ಕಡೆ ಹೇಳ್ತಾ ಇದೆ. ಅದಕ್ಕಾಗಿ ರೈತರಲ್ಲಿ ನಾನು ಕಳಕಳಿ ಮನವಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ದಯವಿಟ್ಟು ಕಳೆನಾಶಕ ಕಡಿಮೆ ಮಾಡಿ, ಅನಿವಾರ್ಯ ಆದಾಗ ವರ್ಷದಲ್ಲಿ ಒಮ್ಮೆ ಅಥವಾ 2 ಯೂಸ್ ಮಾಡ್ರಿ. ಮೆಕ್ಕೆಜೋಳ ಅಂತಂದ್ರೆ ನಾನು ನಟರಾಜನ್ ಮತ್ತು ಲಾಡಿಸಿದ್ರೆ ನಾನು ಮೆಕ್ಕೆಜೋಳನ ಬಿಡಿದಿಲ್ಲ ಅನ್ನುವಂತ ಮನೋಪ್ರವೃತ್ತಿ ರೈತರಲ್ಲಿ ಬಂದ್ಬಿಟ್ಟಿದೆ. ದಯವಿಟ್ಟು ಅದನ್ನ ಬಿಟ್ಟು ಈಗಾಗಲೇ ಪರ್ಯಾಯವಾಗಿ ಕಳೆ ಯಂತ್ರಗಳಿದೆ ಅವನ್ ಬಳಕೆ ಮಾಡ್ಕೊಳ್ಳಿ. ಸೈಕಲ್ ವೀಡರ್ಸ್ ಗಳಿದೆ, 2,000 ಕೊಟ್ಟರೆ ಸಿಗುತ್ತೆ. ಒಬ್ಬ ಮನುಷ್ಯ ಒಂದ್ 1/2 ಎಕರೆಯಿಂದ 3/4 ಎಕರೆ ಸೈಕಲ್ ವೀಡರ್ ಮೂಲಕ ನಾವು ಕಳೆಗಳನ್ನು ತಕ್ಕೋಬಹುದು. ಅದರ ಜೊತೆಗೆ ಅಂತರ್ ಬೆಳೆಗಳನ್ನು ಮಾಡ್ಕೊಳ್ಳುವಂತದ್ದು ಎಲ್ಲಿ ಸಾಧ್ಯ ಇದೆ, ಹೊದಿಕೆಗಳನ್ನು ಮಾಡ್ಕೊಳ್ಳುವಂತದ್ದು ಈ ತರ ಮಾಡ್ಕೊಂಡು ಕಳೆಗಳನ್ನ ಹತೋಟಿ ಮಾಡ್ಕೋಬಹುದು. ಅದಕ್ಕೆ ದಯವಿಟ್ಟು ರಾಸಾಯನಿಕಗಳನ್ನು ಕಡಿಮೆ ಮಾಡ್ರಿ ಅನ್ನುವಂತ ಒಂದು ಕಳೆಕಳೆಯ ಮನವಿಯನ್ನ ಈ ಮೂಲಕ ನಾ ಮಾಡ್ತಾ ಇದ್ದೀನಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆಯಲ್ಲಿ 8 ತಾಲೂಕುಗಳಿದಾವೆ. ತಾವು ಆಗ್ಲೇ ಹೇಳಿದ್ರಿ ಬಹಳ ಒಂದು ವಿಶೇಷವಾದದ್ದು ಅಂತ ಹೇಳಿದ್ರೆ, ಈ 8 ತಾಲೂಕುಗಳು ಕೂಡ 4 ಕೃಷಿ ವಲಯಗಳ ವ್ಯಾಪ್ತಿಗೆ ಒಳಪಡುತ್ತೆ. ಈ ನಿಟ್ಟಿನಲ್ಲಿ ತಾಲೂಕುವಾರು ಬೆಳೆ ಪದ್ಧತಿಗಳು ಹೇಗೆ ಇರಬೇಕು? ಈಗ ನಾನು ಮೊದಲನೇದಾಗಿ ಮಧ್ಯಮ ವನವಲಯ ಅಂತ ಹೇಳ್ತೇನೆ. ಅದರಲ್ಲಿ ಏನಂತ ಅರಸೀಕೆರೆ ಚನ್ನರಾಯಪಟ್ಟಣ ದಕ್ಷಿಣ ವನವಲಯ, ದಕ್ಷಿಣ ಸದರ್ನ್ ಡ್ರೈ ಝೋನ್ ಅಂತ ಅದು ದಕ್ಷಿಣ ವನವಲಯಕ್ಕೆ ಬರುತ್ತೆ. ಇವೆರಡು ಏನಂತಂದ್ರೆ ವನವಲಯ ಅಂದ್ರೆ ಮಳೆ ಆಶ್ರಿತ ಒಂದು ಬೆಳೆ ಮಾಡುವಂತ ತಾಲೂಕುಗಳು ಅಥವಾ ಪ್ರದೇಶಗಳು. ಇಲ್ಲಿ ಏನಂತಂದ್ರೆ 650 mm to 700 mm ಬರುವಂತ ಒಂದು ತಾಲೂಕುಗಳು. ಇಲ್ಲಿ ನಾನು ಅರಸೀಕೆರೆಗೆ ಬಂದ್ರೆ ಬೆಳೆ ಪದ್ಧತಿಯನ್ನು ನಾನು ವಿಶ್ಲೇಷಣೆ ಮಾಡಿದಾಗ ಸಾಮಾನ್ಯವಾಗಿ ಈ ವರ್ಷ ಮುಂಗಾರು ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂದು ಪದ್ಧತಿ ಏನು ಅಂತಂದ್ರೆ ಮಳೆ ಬಂದ ತಕ್ಷಣ ಹೆಸರು ಉದ್ದು ಅಲಸಂದೆ ಈ ಬೆಳೆಗಳನ್ನು ಮಾಡಿಕೊಂಡು ಎರಡನೇ ಬೆಳೆಯಾಗಿ ಯಾವಾಗ ಜೂನ್ ಜುಲೈ ಅಲ್ಲಿ ರಾಗಿಯನ್ನು ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೇವೆ. ಪೂರ್ವ ಮುಂಗಾರು ಮತ್ತೆ ಮುಂಗಾರು ಇದನ್ನು ನಾವು ಸರಣಿ ಬೆಳೆ ಅಂತ ಹೇಳ್ತೇವೆ. ಎರಡು ಬೆಳೆ ಒಂದೇ ಕ್ಷೇತ್ರದಲ್ಲಿ ಮಾಡುವಂತದನ್ನ ಸರಣಿ ಬೆಳೆ. ಇಲ್ಲೇನಾಯ್ತು, ರೈತರು ಈ ದ್ವಿದಳ ಧಾನ್ಯ ಬೆಳೆಗಳು ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡ್ರು. ಎರಡನೇದು ಸರಣಿ ಬೆಳೆಯಾಗಿ ರಾಗಿ ಮಾಡೋದ್ರಿಂದ ಈ ದ್ವಿದಳ ಧಾನ್ಯ ಬೆಳೆಗಳ ಮೂಲಕ ಭೂಮಿಗೆ ಸೇರಿದಂತ ಸಾರಜನಕ ಆ ರಾಗಿ ಬೆಳೆಗೂ ಕೂಡ ಸಿಕ್ಕಂಗೆ ಅನುಕೂಲ ಆಯ್ತು. ಸೊ ಈ ತರ ಒಂದು ಬೆಳೆ ಪದ್ಧತಿಯನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಅರಸೀಕೆರೆಯಲ್ಲಿ ಇನ್ನೂ ವಿಶೇಷವಾದಂತ ಬೆಳೆ ಅಂದ್ರೆ ತೆಂಗು. ತೆಂಗಿನಲ್ಲಿ ಏನು ಅಂದ್ರೆ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದಾರೆ ಅವರು, CPCRI ಕೇಂದ್ರೀಯ ಪ್ಲಾಂಟೇಷನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾಸರಗೋಡಿನವರು ಸಾಕಷ್ಟು ಸಂಶೋಧನೆ ಮಾಡಿ ನಾವು 8 ವರ್ಷದವರೆಗೂ ನಾವು ಅಂತರ್ ಬೆಳೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. 8 to 25 ವರ್ಷ ಆದಾಗ ಕಡಿಮೆ ಬೆಳಕನ್ನು ಬೇಡುವಂತ ಬೆಳೆಗಳನ್ನು ಮಾಡ್ಕೊಳ್ಳೋದು, 25 ವರ್ಷ ಆದ್ಮೇಲೆ ನಾವು ಬೇರೆ 2 ಬಯಸುವಂತ ಬೆಳೆಗಳನ್ನು ಮಾಡುವಂತದ್ದು ಹೇಳಿದ್ದಾರೆ. ಸೊ ಹೀಗಾಗಿ ನಾವು ಅಂತರ್ಬೆಳೆಯಾಗಿ ನಾವು ಅರಸೀಕೆರೆ ತಾಲೂಕಿನಲ್ಲಿ ನಾವು ಸುತ್ತಾಡಿ ನೋಡಿದಾಗ ಅಲ್ಲಿ ಮುಸುಕಿನ ಜೋಳನು ಮಾಡ್ತಾ ಇದ್ದಾರೆ, ಕಡಿಮೆ ಎತ್ತರ ಇರುವಂತಹ ತೆಂಗಿನ ಗಿಡದಲ್ಲಿ, ಆಮೇಲೆ ತರಕಾರಿ ಬೆಳೆಗಳನ್ನು ಕೂಡ ಮಾಡುದು ನಾವು ಟೊಮ್ಯಾಟೊ ಬೆಳೆದು ನೋಡಿದೀವಿ, ಹುಲ್ಲು ಬೆಳೀತಾ ಇದ್ದಾರೆ, ಬಾಳೆಯನ್ನು ಬೆಳೆಯುವುದನ್ನು ನೋಡಿದೀವಿ. ಅಲ್ಲಿ ಏನು ಅಂತಂದ್ರೆ ಒಂದು ಬೆಳೆ ಪದ್ಧತಿ, ಒಣ ಪ್ರದೇಶ ಆದರೂ ಕೂಡ ಈ ಒಂದು ಬೆಳೆ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಒಣವಲಯ ತಾವು ಹೇಳಿದ್ರೆ ಚಂದ್ರಾಯಪಟ್ಟಣ ಅಂದ್ರೆ ಸದರ್ನ್ ಡ್ರೈ ಜೋನ್ ಅಂದ್ರೆ ದಕ್ಷಿಣ ಒಣವಲಯಕ್ಕೆ ಬರುವಂತಹದ್ದು. ಅಲ್ಲಿ ಏನು ಅಂತಂದ್ರೆ ರಾಗಿಯನ್ನು ವಿಶೇಷವಾಗಿ ಮಾಡುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಮುಸ್ಕಿನ ಜೋಳ, ಚೆನ್ನಾಯಪಟ್ಟಣ ಸುತ್ತಮುತ್ತಲು ನಾವು ನೋಡಿದಾಗ ಅಲ್ಲಿ ರಾಗಿ ಜೊತೆ ಉಚ್ಚಳನ ಹಾಕುವಳು ಬೆಳೆಯುದು ನಾವು ನೋಡ್ತಾ ಇದ್ದೀವಿ. ಅದು ಕೂಡ ಒಳ್ಳೆ ಪದ್ಧತಿ. ಇಲ್ಲಿ ಸಾಮಾನ್ಯವಾಗಿ ಏಕ ಬೆಳೆ ಪದ್ಧತಿ ಚೆನ್ನಾಯಪಟ್ಟಣದಲ್ಲಿ ನಾವು ಕಾಣ್ತಾ ಇದೆ. ದ್ವಿಬೆಳೆ ಪದ್ಧತಿ ಅರಸೀಕೆರೆ ಬಿಟ್ರೆ, ಇಲ್ಲಿ ಸರಣಿ ಬೆಳೆ ಪದ್ಧತಿ ಅರಸೀಕೆರೆ ಬಿಟ್ರೆ, ಚೆನ್ನಾಯಪಟ್ಟಣದಲ್ಲಿ ನಾವು ನೋಡುವಂತಹದ್ದು ಒಂದೇ ಬೆಳೆ ರಾಗಿ. ರಾಗಿ ಆದ್ಮೇಲೆ ಯಾರು ಬೋರ್ವೆಲ್ ಇರ್ತಾವೋ, ಆಮೇಲೆ ಒಳ್ಳೆ ಮಳೆ ಆಯ್ತು ಅಂದ್ರೆ ಕಡಲೆಯನ್ನು ಮಾಡೋದು ಕೂಡ ನಾವು ನೋಡಿದೀವಿ. ಹಿಂಗಾರಿನಲ್ಲಿ ಒಂದು ಒಳ್ಳೆ ಮಳೆ ಆಯ್ತು ಅಂತಂದ್ರೆ ಕಡಲೆ ಹುರುಗಡಲೆ ಅಂತ ಹೇಳ್ತೇವಲ್ಲ, ಅದನ್ನ ಮಾಡುವಂತದ್ದು ಕೂಡ ನಾವು ನೋಡ್ತೀವಿ. ಕೆಲವೊಂದು ಭಾಗದಲ್ಲಿ ಕಪ್ಪು ಮಣ್ಣು ಇರುವಂತಹ ಪ್ರದೇಶದಲ್ಲಿ ಕಡಲೆಯನ್ನು ಹಾಕೋದು ಒಂದು ಸಂಪ್ರದಾಯ ಇದೆ. ಇವೆರಡು ಆಯ್ತು. ಇನ್ನು ನಾವು ದಕ್ಷಿಣ ಅರೆಮಲೆನಾಡು ವಲಯ, ಸದರ್ನ್ ಟ್ರಾನ್ಸಿಷನ್ ಜೋನ್, ಹಾಸನ ಇರಬಹುದು, ಹಾಸನ, ಆಲೂರು, ಬೇಲೂರು, ಅರಕಲ್ಗೂಡು, ಇವೆಲ್ಲವೂ ಕೂಡ ಏನು ಅಂತಂದ್ರೆ ತುಂಬಾ ವಿಶೇಷವಾಗಿರುವಂತಹ ತಾಲೂಕುಗಳು. ನಮ್ಗೆ ಇಲ್ಲಿ ಮಳೆ 800-900 ಮಿಲಿಮೀಟರ್ ಮಳೆ ಬರುತ್ತೆ. ಸೊ ಇಲ್ಲಿ ಏನು ಅಂತಂದ್ರೆ ವಿಶೇಷವಾಗಿ ನಾವು ನೋಡುವಂತದ್ದು ಆಲೂಗಡ್ಡೆ. ಆಲೂಗಡ್ಡೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಆಮೇಲೆ ಬೇಲೂರು ಭಾಗಕ್ಕೆ ಹೋದ್ರೆ ನೀವು ಸೂರ್ಯಕಾಂತಿ ಹಾಕೋದನ್ನು ನಾವು ನೋಡ್ತಾ ಇದ್ದೀವಿ. ಸೂರ್ಯಕಾಂತಿ ಹತ್ತಿಯನ್ನು ಕೂಡ ಹಾಕೋದು ನೋಡಿದೇವ್ರು. ಬೇಲೂರು ಹಳೆ ಬೆಳೆಸುತ್ತ ಸೂರ್ಯಕಾಂತಿ ಹತ್ತಿ. ಇಲ್ಲಿ ಸೂರ್ಯಕಾಂತಿ ಬೆಳೆಯುವಂತ ರೈತರಿಗೆ ನಾನು ಕಿವಿಮಾತು ಹೇಳೋದೇನು ಅಂತಂದ್ರೆ, ಸಾಮಾನ್ಯವಾಗಿ ಪರಾಸ್ಪರ್ಶ ಆಗುವಂತ ಸಮಯದಲ್ಲಿ ಜೇನುಹುಳುಗಳ ಒಂದು ಆಕರ್ಷಣೆ ಇರುತ್ತೆ. ಸೊ ಹೀಗಾಗಿ ನಮ್ಗೆ ಈ ಉಚ್ಚಳನ್ನ ನಾವು ಬಾರ್ಡರ್ ಅಂದ್ರೆ ಬೆಳೆ ಸುತ್ತಲೂ ಒಂದು ಉಚ್ಚಳನ್ನ ಹಾಕೊಳ್ಳೋದ್ರಿಂದ ಅದು ಬೇಗ ಒಂದು ಹೂವಿಗೆ ಬಂದು ಜೇನುಹುಳುಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಇನ್ನು ನಾನು ಹೇಳಿದೆ ಈಗಾಗಲೇ ಅರಕಲ್ಗೂಡು ಇರಬಹುದು ಮತ್ತು ಬೇಲೂರು ಈ ಭಾಗದಲ್ಲಿ ತರಕಾರಿಗಳನ್ನು ಕೂಡ ಮಾಡ್ತಾರೆ. ಅರಕಲ್ಗೂಡಿನಲ್ಲಿ ಸಾಕಷ್ಟು ರೈತರು ಹೇಮಾವತಿ ನೀರನ್ನು ಬಳಕೆ ಮಾಡಿಕೊಂಡು ಭತ್ತವನ್ನು ಮಾಡೋದು ನೋಡ್ತಾ ಇದ್ದೀವಿ. ತೆಂಗಿದೆ, ಆಮೇಲೆ ಇದರ ಜೊತೆಗೆ ಮುಸುಕಿನ ಜೋಳ ಹೇಳಿದೆ. ಸೊ ಈ ಎಲ್ಲಾ ಬೆಳೆಗಳನ್ನು ನಾವು ನೋಡ್ತಾ ಇದೀವಿ. ಇನ್ನೊಂದು ತಾಲೂಕು ಸಕಲೇಶ್ಪುರ, ಅದು ಕೂಡ 2,500-3,000 ಮಿಲಿಮೀಟರ್ ಮಳೆ ಬೀಳುವಂತ ಒಂದು ಪ್ರದೇಶ. ಸೊ ಎಲ್ಲಿ ನಮ್ಗೆ ಮಳೆ 2,000-3,000 ಆಗುತ್ತೆ, ಇಲ್ಲಿ ಭತ್ತ ಬಿಟ್ಟರೆ ಬೇರೆ ಬೆಳೆ ಮಾಡ್ಲಿಕ್ಕೆ ಅವಕಾಶ ಆಗುದಿಲ್ಲ. ಅಲ್ಲಿ ನಾವು ನೋಡುವಂತಹದ್ದು ಭತ್ತವನ್ನ ನಾವು ನೋಡ್ತಾ ಇದೀವಿ. ಸೊ ಇಲ್ಲಿ ಏನಂತಂದ್ರೆ ವಿಶೇಷವಾದ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡಿದ್ದು. ಕೈ ನಾಟಿ ಭತ್ತ ಮೊದಲೆಲ್ಲ ಇತ್ತು, ಇವತ್ತ ಯಾಂತ್ರೀಕರಣಕ್ಕೆ ಬಂದಿದ್ದಾರೆ. ಯಾಂತ್ರೀಕರಣ ಭತ್ತವನ್ನ ರೈತರು ಅಳವಡಿಸಿಕೊಂಡು ಮಾಡ್ಕೊಳ್ತಾ ಇದಾರೆ. ಈಗಾಗಲೇ ಅಲ್ಲಿ ಒಂದು ವಿಶೇಷತೆ ಇನ್ನೂ ಒಂದೇನು ಅಂತಂದ್ರೆ, ಈಗ ಮುಂಗಾರು ಬಿದ್ದಂತ ಮಳೆಯನ್ನು ಬಳಸ್ಕೊಂಡು ಹಸಿರಿಲ ಗೊಬ್ಬರಗಳನ್ನ, ಚೆಂಬೆ ಇರಬಹುದು, ಸೆಣಬಿರಬಹುದು, ಇಂತಹವುಗಳನ್ನ ಮಾಡಿಕೊಂಡು ಅವರು ಭತ್ತ ನಾಟಿ ಮಾಡುವಂತ ಪೂರ್ವದಲ್ಲಿ 45-50 ದಿವಸಕ್ಕೆ ಅದು ಹೂವಾಡುವಂತ ಒಂದು ಹಂತಕ್ಕೆ ಬಂದಿರುತ್ತೆ. ಅದನ್ನ ಏನ್ ಮಾಡ್ತಾರೆ, ಮಣ್ಣಿಗೆ ಸೇರಿಸಿಬಿಟ್ಟು ಆಮೇಲೆ ಕೇಜಿ ಬಿಲ್ ಹಾಕಿ ಕೆಸರ್ ಮಣ್ಣನ್ನ ಮಾಡಿ ಆಮೇಲೆ ಭತ್ತ ನಾಟಿ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಭತ್ತ ಕಟಾವ್ ಆದ್ಮೇಲೆ ಉಳಿಕೆ ತೇವಾಂಶದಲ್ಲಿ ತರಕಾರಿ ಬೆಳೆಗಳನ್ನು ಮಾಡೋದನ್ನ ಕೂಡ ನಾವು ನೋಡಿದ್ದೀವಿ. ಅಂದ್ರೆ ಮೆಣಸಿನಕಾಯಿ ಇರಬಹುದು, ಬನ್ನೆ ಇರಬಹುದು, ಈ ತರ ತರಕಾರಿ ಬೆಳೆಗಳನ್ನು ಕೂಡ ಅಲ್ಲಿ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದು ಏನಂತಂದ್ರೆ ಅರ್ಕಲ್. ಇನ್ನು ಹೊಳೆ ನರಸೀಪುರಕ್ಕೆ ಬಂದ್ರೆ ಅಲ್ಲಿ ಕೂಡ ಏನಂತಂದ್ರೆ ನಮಗೆ ಹೇಮಾವತಿ ನೀರಿನ ಒಂದು ಸಂಪರ್ಕ ಇರೋದ್ರಿಂದ ಅಲ್ಲಿ ರಾಜಮುಡಿ ಭತ್ತವನ್ನು ವಿಶೇಷವಾಗಿ ಬೆಳೆದು ಹೊಳೆ ನರಸೀಪುರ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಪೂರ್ವ ಮುಂಗಾರನ್ನು ಬಳಸ್ಕೊಂಡು ಅವರು ಎಳ್ಳನ್ನು ಕೂಡ ಬೀಳೋದು ನೋಡಿದೆ. ಅದು ಕೂಡ ಏನಂತಂದ್ರೆ ಒಂದು 90 ದಿವಸಕ್ಕೆ ಕಟಾಗಿ ಬರುವಂತದ್ದು. ಸೊ ಅಲ್ಲಿವರೆಗೂ ಭೂಮಿ ಯಾಕೆ ಖಾಲಿ ಬಿಡುದು ಅಂತೇಳಿ, ಭತ್ತ ನಾಟಿ ಮಾಡ್ಲಿಕ್ಕೆ ಇನ್ನು ಸಾಕಷ್ಟು ಸಮಯ ಇರುತ್ತೆ, ಜೂನ್ ಜುಲೈ ವರೆಗೂ. ಅಲ್ಲಿವರೆಗೂ ಏನು ಅಂತಂದ್ರೆ ಈ ಒಂದು ಎಳ್ಳನ್ನ ಬೆಳೆಯುವಂತದನ್ನ ನಾವು ನೋಡ್ತಾ ಇದೀವಿ. ಆಮೇಲೆ ತರಕಾರಿ ಬೆಳೆಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ. ಸೌತೆಕಾಯಿ ಬೆಳೆಯುವಂತದ್ದು ತುಂಬಾ ವಿಶೇಷ ನರಸೀಪುರ ಭಾಗದಲ್ಲಿ. ಸೊ ಈ ತರ ಒಂದು ಬೆಳೆಗಳನ್ನ ಸಂಯೋಜನೆ ಮಾಡಿಕೊಂಡು ಬೆಳೆಯುವಂತದ್ದು ಹೆಚ್ಚು ಸೂಕ್ತ. ಇವರು ಬೆಳೆ ಪದ್ಧತಿಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಿಕ್ ಇಷ್ಟಪಡ್ತಾರೆ ರೈತರಿಗೆ? ವಿನಂತಿ ಮಾಡ್ಕೊಳ್ಳೋದೇನು, ಯಾವುದೇ ಬೆಳೆ ಪದ್ಧತಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಮಣ್ಣಿನ ಫಲವತ್ತತೆಯನ್ನ ಕಾಪಾಡುವಂತ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದ ಕಡೆ ಗಮನ ಕೊಡಿ. ಎರಡನೇದೇನು ಅಂತಂದ್ರೆ ಒಂದೇ ಬೆಳೆಯನ್ನ ಮಾಡ್ಲಿಕ್ಕೆ ಹೋಗಬೇಡಿ, ಅಂತರ್ ಬೆಳೆಗಳ ಕಡೆ ಗಮನ ಕೊಡಿ. ಕಳೆನಾಶಕಗಳನ್ನ ಕಡಿಮೆ ಮಾಡಿ, ಅಂತರ್ ಬೆಳೆಯನ್ನ ಜಾಸ್ತಿ ಮಾಡಿ, ಕಳೆ ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಕಳೆಗಳನ್ನ ನಿರ್ವಹಣೆ ಮಾಡಿಕೊಂಡ್ರೆ ನಾವು ಒಂದು ಸುಸ್ಥಿರ ಆದಾಯವನ್ನು ಪಡಲಿಕ್ಕೆ ಸಾಧ್ಯ ಇದೆ, ನಾವು ಸುಸ್ಥಿರ ಭೂಮಿಯನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ.

ಜೆ ಅನುಸಂಧಾನ್. ಇದುವರೆಗೆ ಭಾರತ ಸರ್ಕಾರ ಕೃಷಿಕರ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಭಾರತ ಸರ್ಕಾರದ ಕೃಷಿ ಹಾಗೂ ಕೃಷಿಕರ ಕಲ್ಯಾಣ ಸಚಿವಾಲಯದ ಮಾನ್ಯ ಮಂತ್ರಿಗಳಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶ ಕೇಳಿದಿರಿ. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ. ಕೆಳಗರೆ ಈಗ ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ. ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ. ಈ ಜಲ, ಈ ಮಣ್ಣು ನಮ್ಮದು. ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ. ಹಸಿರು ಚಿಗುರಿದೆ